ಕಲಬುರಗಿಯಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಬೆಳಗಾವಿ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಾಪುರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ವಿವಿಧ ಪಕ್ಷಗಳ ನಾಯಕರಿಂದ ಉಮೇದುವಾರಿಕೆ ಸಲ್ಲಿಕೆ. ಬಿಜೆಪಿಯಿಂದ 10 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಪ್ರಕಟ. ಗ್ರಾಮಗಳ ಅಭಿವೃದ್ದಿಯಿಂದ ದೇಶದ ಪ್ರಗತಿ, ರಾಷ್ಟಪತಿ ಪ್ರತಿಪಾದನೆ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಸಮಗ್ರ ರೋಗ ನಿರ್ವಹಣೆಯ ತತ್ವಗಳು ಮತ್ತು ವಿಷಕಾರಿ ರೋಗನಾಶಕಗಳ ಬಳಕೆಯ ದುಷ್ಪರಿಣಾಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಸಮಗ್ರ ರೋಗ ನಿರ್ವಹಣೆಯ ತತ್ವಗಳು ಮತ್ತು ವಿಷಕಾರಿ ರೋಗನಾಶಕಗಳ ಬಳಕೆಯ ದುಷ್ಪರಿಣಾಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಮತ್ತು ವಿಷಕಾರಿ ರೋಗಗಳ ನಾಶಕದ ಬಳಕೆಯ ದುಷ್ಪರಿಣಾಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ರೈತ ಬಾಂಧವರು ಇತ್ತೀಚೆಗೆ ಸಸ್ಯಗಳ ಒಂದು ಸಂರಕ್ಷಣೆಗೆ ಹಲವಾರು ಬೆಳೆಗಳಲ್ಲಿ ರೋಗನಾಶಕವನ್ನು ಸಿಂಪರಣೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಅದು ಅನಿವಾರ್ಯವೂ ಕೂಡ ಹೌದು. ಆದರೆ ರೈತ ಬಾಂಧವರು ಮಿತಿ ಮೀರಿದ ರೋಗನಾಶಕಗಳನ್ನು ಬಳಸುವುದರಿಂದ ಈ ಕೃಷಿ ಬೆಳೆಗಳ ಒಂದು ಪರಿಸರದ ಜೊತೆಗೆ ನಮ್ಮ ಮಾನವನ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮಗಳುಂಟಾಗುವಂತಹ ಒಂದು ಸಾಧ್ಯತೆ ಇರ್ತವೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಸಮಗ್ರ ರೋಗ ನಿರ್ವಹಣೆಯ ತತ್ವಗಳ ಕಡೆ, ಸಮಗ್ರ ರೋಗ ನಿರ್ವಹಣೆಯ ವಿಧಾನಗಳ ಕಡೆ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಕೃಷಿ ಬೆಳೆಗಳಲ್ಲಿ ಹಲವಾರು ಬೆಳೆಗಳಿರಬಹುದು, ಅವುಗಳ ಒಂದು ಸಮಗ್ರ ನಿರ್ವಹಣೆಯ ತತ್ವಗಳು ಏನಿದ್ದಾವೆ, ಮತ್ತೆ ಮಾನವನ ಮೇಲೆ ಮತ್ತೆ ಬೆಳೆಗಳ ಮೇಲಾಗುವ ಅತಿಯಾದ ಬಳಕೆಯಿಂದ ದುಷ್ಪರಿಣಾಮಗಳು ಏನಾಗ್ತದೆ ಅಂತ ಒಂದು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಿಮಗೂ ಸಹ ನಮಸ್ಕಾರಗಳು ಸರ್. ಈಗ ನಾವು ಕೃಷಿ ಬೆಳೆಗೆ ಬಂದರೆ ಸಾಕಷ್ಟು ರೋಗಬಾಧೆಗಳು ಕಂಡು ಬರ್ತವೆ. ಎಲ್ಲ ಬೆಳೆಗಳಲ್ಲಿ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾದಂಥ ಒಂದು ಅಂಶ ರೋಗಬಾಧೆ ಅಂತ ನಾವು ಹೇಳ್ತೀವಿ. ಆದರೆ ಇತ್ತೀಚೆಗೆ ನಾವು ಜಾಸ್ತಿ ಪ್ರಚಲಿತವಾದಂಥ ಒಂದು ಪದ ಸಮಗ್ರ ರೋಗ ನಿರ್ವಹಣೆ, ಸಮಗ್ರ ಕೃಷಿ ಪದ್ಧತಿ, ಸಮಗ್ರವಾದಂಥ ಒಂದು ಬೇಸಾಯ ಕ್ರಮಗಳನ್ನು ಮಾಡಿ ಅಂತ ಹೇಳ್ತಾರೆ. ರೋಗ ನಿರ್ವಹಣೆಗೆ ಬಂದಾಗ ಸಮಗ್ರ ರೋಗ ನಿರ್ವಹಣೆ ಅಂದರೆ ಏನು ಅಂತ ತಾವು ಸ್ವಲ್ಪ ರೈತರಿಗೆ ಪೀಠಿಕೆಯಾಗಿ ಹೇಳಿ. ಧನ್ಯವಾದಗಳು ಸರ್. ಆಕ್ಚುಲಿ ಈಗ ಇದೊಂದು ಉತ್ತಮವಾದ ಚರ್ಚೆ ಇದೆ. ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ರೈತರಾದ್ರೂ ಅಷ್ಟೇ, ರೋಗವನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಎಲ್ಲರಿಗೂ ಸಹ ಚೆನ್ನಾಗಿ ಒಂದು ಉತ್ತಮವಾದಂತಹ ಜ್ಞಾನ ಇದೆ ಅಂತ ಹೇಳ್ತೀನಿ ನಾನು. ಆದರೆ ಇವತ್ತು ನಾವು ಸಮಗ್ರ ರೋಗ ನಿರ್ವಹಣೆ ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಇದು ಈ ಸಮಯದಲ್ಲಿ ಇದು ಅತ್ಯಂತ ಸೂಕ್ತವಾದಂತಹ ಚರ್ಚೆ ಅಂತ ನಾನು ಬಯಸ್ತೀನಿ. ಏನಕ್ಕಪ್ಪ ಅಂತಂದ್ರೆ, ಸಮಗ್ರ ರೋಗ ನಿರ್ವಹಣೆ ಅಂದ್ರೆ ಏನು ಅಂದ್ರೆ, ಬಿತ್ತನೆಯಿಂದ ಬೆಳೆ ಕಟಾವು ಆಗುವವರೆಗೆ ಬರುವಂತಹ ಅನೇಕ ರೋಗಗಳನ್ನು ಅನೇಕ ವಿಧಾನಗಳಿಂದ ನಾವು ರೋಗವನ್ನು ನಿರ್ವಹಣೆ ಮಾಡುವಂತಹ ವಿಧಾನಕ್ಕೆ ನಾವು ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ಅಂತಂದ್ರೆ ರೋಗ ನಿರ್ವಹಣೆಗೆ ಸಿಂಪರಣೆ ಒಂದೇ ವಿಧಾನವಲ್ಲ, ರೋಗವನ್ನು ನಿರ್ವಹಣೆ ಮಾಡೋಕ್ಕೆ ಸಿಂಪರಣೆ ಒಂದೇ ಅಲ್ಲ, ಅನೇಕ ತರಹದ ವಿಧಾನಗಳಿದೆ. ಅಂದ್ರೆ ನಾವು ಅನೇಕ ಬೇಸಾಯ ಪದ್ಧತಿಗಳಿರ್ಬೋದು, ಅಥವಾ ಜೈವಿಕ ಪದ್ಧತಿಯಿಂದ ಇರ್ಬೋದು, ಅಥವಾ ರೋಗ ನಿರೋಧಕತೆ ತಳಿಗಳನ್ನ ನಾವು ಉಪಯೋಗಿಸೋದಿರ್ಬೋದು, ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತಂದ್ರೆ ರಾಸಾಯನಿಕ ವಸ್ತುಗಳನ್ನ ಸಿಂಪರಣೆ ಮಾಡೋದ್ರಿಂದ ನಾವು ರೋಗವನ್ನ ನಿರ್ವಹಣೆ ಮಾಡ್ತೀವಿ. ಈ ರೀತಿ ಅನೇಕ ಲಭ್ಯವಿರುವಂತಹ ವಿಧಾನಗಳನ್ನು ಬಿತ್ತನೆಯಿಂದ ಹಿಡಿದು ಬೆಳೆ ಕಟಾವಾಗುವವರೆಗೆ ನಾವು ಉಪಯೋಗಿಸಿ ರೋಗಗಳನ್ನು ನಿರ್ವಹಣೆ ಮಾಡುವಂತಹ ವಿಧಾನಕ್ಕೆ ನಾವು ಸಮಗ್ರ ರೋಗ ನಿರ್ವಹಣೆ ಅಂತ ಕರಿತೀವಿ ಸರ್. ಬಟ್ ಇದರ ಅವಶ್ಯಕತೆ ಏನಪ್ಪ ಇದೆ ಅಂತಂದ್ರೆ, ಕೆಲವೊಂದು ರೋಗಗಳಿಗೆ ಹೇಳ್ತೀನಿ ನಾನು. ಉದಾಹರಣೆಗೆ ನಾವು ನೆಟೆ ರೋಗ ಅಂತ ಹೇಳ್ತೀವಿ, ಅಥವಾ ಬೇರುಕೊಳೆ ರೋಗ ಅಂತ ಹೇಳ್ತೀವಿ. ಇದು ರೋಗ ಬಂದ ಆದ ನಂತರ ಈಗ ಒಂದು 5% to 10% ನಮ್ಮ ಭೂಮಿನಲ್ಲಿ ರೋಗ ಕಾಣಿಸ್ತಾ ಇದೆ, ಈಗ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೋಗ್ತೀವಿ ಅಂತಂದ್ರೆ ಅದು ಕಷ್ಟ ಸಾಧ್ಯ ಆಗುತ್ತೆ. ಅದೇ ರೀತಿ ನಂಜಾಣುವಿಂದ ಬರುವಂತಹ ರೋಗಗಳು, ಅದನ್ನು ಸಹ ನಮಗೆ ರೋಗ ಲಕ್ಷಣಗಳು ಕಂಡ ನಂತರ ನಾವು ನಿರ್ವಹಣೆ ಮಾಡಬೇಕು ಅಂತ ನಾವೇನು ಬಯಸಿದಲ್ಲಿ ಅದು ಸಹ ಕಷ್ಟ ಆಗುತ್ತೆ. ಏನಕ್ಕಪ್ಪ ಅಂತಂದ್ರೆ, ಈ ರೋಗಗಳಿಗೆಲ್ಲ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ನಿರ್ವಹಣಾ ಕ್ರಮಗಳನ್ನ ನಾವು ಮಾಡಬೇಕಾಗತ್ತೆ. ಅಂದ್ರೆ ಮುಂಜಾಗ್ರತಾ ಕ್ರಮ ಅಂದ್ರೆ ಯಾವ ರೀತಿ, ಉದಾಹರಣೆಗೆ ನೆಟೆ ರೋಗಕ್ಕೆ ಅಥವಾ ಬೇರುಕೊಳೆ ರೋಗಕ್ಕೆ ನಾವು ಬೀಜೋಪಚಾರವನ್ನು ಮಾಡೋದ್ರಿಂದ ನಾವು ರೋಗ ನಿರ್ವಹಣೆ ಮಾಡಬಹುದು. ಬೀಜೋಪಚಾರ ಟ್ರೈಕೋಡರ್ಮದಿಂದ ಆಗ್ಬೋದು, ಜೈವಿಕ ಶಿಲೀಂದ್ರನಾಶಕ ಅಥವಾ ನಂಜಾಣು ರೋಗಗಳನ್ನು ನಾವು ನಿರ್ವಹಣೆ ಮಾಡೋಕ್ಕೆ ಕೀಟನಾಶಕಗಳಿಂದ ನಾವು ಬೀಜೋಪಚಾರ ಮಾಡಬಹುದು. ಈ ರೀತಿ ನಾವು ಪ್ರತಿಯೊಂದು ಹಂತದಲ್ಲೂ ಲಭ್ಯವಿರುವಂತಹ ಅನೇಕ ವಿಧಾನಗಳನ್ನು ಬಳಸಿ ನಾವು ನಿರ್ವಹಣೆ ಮಾಡುವಂತಹ ಪದ್ಧತಿಗೆ ನಾವು ಸಮಗ್ರ ರೋಗ ನಿರ್ವಹಣೆ ಅಂತ ಕರಿತೀವಿ. ಮತ್ತೆ ನಾವು ಬೇಸಾಯ ಪದ್ಧತಿ ಅಂತೂ ಸಹ ಹೇಳಿದೆ. ಹೌದು, ಈಗ ಬೇಸಾಯ ಪದ್ಧತಿ ಅಂದ್ರೆ ಏನಪ್ಪ, ರೈತರೆಲ್ಲ ನಾವು ಚೆನ್ನಾಗಿ ಬೇಸಾಯ ಪದ್ಧತಿ ಮಾಡ್ತೀವಲ್ಲ ಅಂತ ಹೇಳ್ತೀರ. ಹೌದು, ಮಾಡ್ತೀರ ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಂದು ರೋಗಗಳನ್ನು ನಾವು ಅಂತರ ಬೆಳೆ ಮಾಡೋದ್ರಿಂದ ನಿರ್ವಹಣೆ ಮಾಡಬಹುದು. ಅಥವಾ ಒಂದೊಂದ್ಸಲ ನಮ್ಮ ಜಮೀನಿನ ಸುತ್ತ 2 or 3 ಕಾಂಪೌಂಡ್ ರೀತಿ ನಾವು ಬೇರೆ ಬೆಳೆ ಹಾಕೋದ್ರಿಂದ ಸಹ ನಾವು ರೋಗ ನಿರ್ವಹಣೆ ಮಾಡಬಹುದು. ಉದಾಹರಣೆಗೆ, ಶೇಂಗಾವನ್ನು ಬಿತ್ತುವುದಕ್ಕಿಂತ ಮೊದಲೇ ನಮ್ಮ ಜಮೀನಿನ ಸುತ್ತ 2 or 3 ಸಜ್ಜೆ ಅಥವಾ ಮುಸುಕಿನ ಜೋಳವನ್ನು ಹಾಕಿ ನಂತರ ನಾವು ಒಂದು 15 ಆದಮೇಲೆ ಶೇಂಗಾವನ್ನು ಬಿತ್ತು ಅಂತಂದರೆ ನಮಗೇನು PBND ರೋಗ ಅಂತ ಹೇಳ್ತೀವಿ, ಅಂದರೆ ಸುಳಿ ಸಾಯುವ ರೋಗ, ನಂಜನ ರೋಗ ಏನಿದೆ ಅದನ್ನು ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಏಕ ಬೆಳೆ ಪದ್ಧತಿಯನ್ನು ರೈತ ಬಂಧುವರು ಬಿಡಬೇಕು, ಸಾಧ್ಯ ಹೋದಷ್ಟು ಏಕ ಬೆಳೆ ಪದ್ಧತಿನ ಬಿಡಬೇಕು. ಈಗ ಆಲ್ರೆಡಿ ನಾವು ರೈತರೆಲ್ಲ ಅನುಭವಿಸ್ತಾ ಇದ್ದಾರೆ, ಈಗ ತೊಗರಿ ಅಥವಾ ಭತ್ತ ಬೆಳೆದು ಬೆಳೆದು ಬೆಳೆದು ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂದ್ರೆ, ಒಂದು ಭೂಮಿನೂ ಸಹ ಬಂಜರ ಆಗ್ತಾ ಇದೆ, ಅದ್ರ ಜೊತೆಗೆ ಕೀಟಗಳು ರೋಗಗಳು ಸಹ ಜಾಸ್ತಿ ಆಗ್ತಾ ಇದೆ. ಏಕ ಬೆಳೆ ಪದ್ಧತಿಯನ್ನು ಕಡಿಮೆ ಮಾಡಬೇಕು, ಸಾಧ್ಯವಾದಷ್ಟು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಪದ್ಧತಿ ಅಂತ ಹೇಳ್ತೀವಿ, ಆ ರೀತಿ ಬೇಸಾಯ ಪದ್ಧತಿಗಳನ್ನ ಜಾಸ್ತಿ ಮಾಡಿದಷ್ಟು ನಾವು ರೋಗ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬಹುದು, ಸಮಗ್ರವಾಗಿ ಮಾಡಬಹುದು. ಅಂದ್ರೆ ಬದುಗಳ ನಿರ್ವಹಣೆಯಲ್ಲಿ ಕೂಡ ರೋಗಗಳು ಇರ್ತಾವ? ಅವಶ್ಯವಾಗಿ ಅವಶ್ಯವಾಗಿ. ಈಗ ನಾವು ಬದು ನಿರ್ವಹಣೆ ಅಂದ್ರೆ ಏನಪ್ಪ ಅಂತಂದ್ರೆ, ಬದುವಿನಲ್ಲಿ ಸಾಮಾನ್ಯವಾಗಿ ಅನೇಕ ಜಾತಿಯ ಕಳೆಗಳಿರ್ಬೋದು, ಅಥವಾ ಒಂದೊಂದ್ಸಲ ನಾವು ಹಳೆ ಓದ್ ಸೀಸನ್ ಅಲ್ಲಿ ಏನೋ ನಾವು ಸರಿಯಾಗಿ ಕಟಾವು ಮಾಡದೇನೆ ಉಳ್ಕೊಂಡಂತಹ ಗಿಡಗಳ ಮೇಲೂ ಸಹ ರೋಗಕಾರಕಗಳು ಇದ್ದು ನಂತರ ನಾವು ಬೆಳೆಯನ್ನು ಬಿತ್ತನೆ ಮಾಡಿದಾಗ ಆ ಸಮಯದಲ್ಲೂ ಸಹ ನಮ್ಮ ಬೆಳೆಗೆ ರೋಗಗಳು ಬರಬಹುದು. ಆದ್ರಿಂದ ಸಹ ಬದು ಮೇಲೆ ಕಳನೇ ಆಗಲಿ ಅಥವಾ ವಾಲಂಟಿಯರ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅದೇ ಆಗಲಿ, ಅವೆರಡೂ ಸಹ ನಾವು ಕಿತ್ತು ನಾಶಪಡಿಸೋದ್ರಿಂದ ಅಲ್ಲೇನು ರೋಗಕಾರಕ ಅದು ಜೀವಂತವಾಗಿರುತ್ತೆ ಅದನ್ನು ನಾವು ಸಾಯಿಸಿ ನಮ್ಮ ಬೆಳೆಯನ್ನು ಉತ್ತಮವಾಗಿ ಇಟ್ಕೊಬಹುದು ನಾವು. ಜೊತೆಗೆ ತಾವು ಹೇಳಿದ್ರೆ ಇನ್ನೊಂದು ವಿಷಯ, ಪ್ರಾರಂಭದಲ್ಲಿ ಬೀಜದ ಆಯ್ಕೆ ಮೂಲಕನೂ ಕೂಡ ನಾವು ಕೆಲವೊಂದು ರೋಗಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಕಂಟ್ರೋಲ್ ಮಾಡಬಹುದು ಅಂತ, ಹೇಗೆ ಇದು? ಹೌದು ಸರ್, ಇದೊಂದು ಉತ್ತಮವಾದ ಪ್ರಶ್ನೆ. ಏನಕ್ಕಪ್ಪ ಅಂತಂದ್ರೆ, ಈಗ ತೊಗರಿನಲ್ಲೇ ತಗೊಳ್ಳಿ, ಈಗ ಏನಾದ್ರು ಒಂದ್ಸಲ ರೈತನ ಜಮೀನಿನಲ್ಲಿ ನೆಟೆ ರೋಗ ಅಥವಾ ಸಿಡಿ ರೋಗ ಬಂತು ಅಂತಂದ್ರೆ ಅದನ್ನ ನಾವು ರಾಸಾಯನಿಕ ವಸ್ತುಗಳನ್ನ ಸಿಂಪರಣೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ರೋಗ ನಿರೋಧಕ ತಳಿಗಳನ್ನ ಉಪಯೋಗಿಸಬೇಕಾಗುತ್ತೆ. ರೋಗ ನಿರೋಧಕ ತಳಿ ಎಲ್ಲಪ್ಪ ಸಿಗುತ್ತೆ, ಎಲ್ಲಾ ರೋಗಕ್ಕೂ ಸಿಗ್ತಾವ? ಇದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಎಲ್ಲಾ ರೈತರಿಗೂ. ಇಲ್ಲ, ಎಲ್ಲಾ ರೋಗಗಳಿಗೂ ಸಹ ಎಲ್ಲಾ ಕಡೆನೂ ನಿರೋಧಕ ತಳಿ ಸಿಗುತ್ತೆ ಅನ್ನೋದು ಕಷ್ಟ. ಆದ್ರೆ ಈಗ ಸಿಡಿ ರೋಗ ಅಥವಾ ನೆಟೆ ರೋಗಕ್ಕೆ ಒಂದು ಉತ್ತಮವಾದಂತಹ ತಳಿಗಳನ್ನ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಬಿಡುಗಡೆ ಮಾಡಿದ್ದೀವಿ. ಅಂತ ತಳಿಗಳನ್ನ ಉಪಯೋಗಿಸಿ TS3R ಇರ್ಬೋದು, ಅದು ಸಹ ರೋಗ ನಿರೋಧಕ ಇದೆ. ಮತ್ತೆ ಅದು ಬಿಡ್ತು ಅಂತಂದ್ರೆ GRG811, ಅದು ಸಹ ಉತ್ತಮವಾದ ರೋಗ ನಿರೋಧಕ ತಳಿ ಆಗಿರುತ್ತೆ ಸಿಡಿ ರೋಗಕ್ಕೆ. ಅದ್ರ ಜೊತೆಗೆ GRG 152 ಇಂಥ ನಿರೋಧಕತೆ ಇರುವಂತಹ ತಳಿಗಳನ್ನ ನಾವು ಬಳಸಿದ್ದೇ ಆದಲ್ಲಿ ಇದಕ್ಕೆ ರೋಗಗಳು ಕಡಿಮೆ ಬರುತ್ತೆ, ಜೊತೆಗೆ ನಮ್ಮ ರೋಗನಾಶಕಗಳನ್ನು ಸಿಂಪಡಣೆ ಮಾಡುವಂತಹ ಅವಶ್ಯಕತೆ ಸಹ ಇದಕ್ಕೆ ಇರೋದಿಲ್ಲ. ಇನ್ನೊಂದು ಜೈವಿಕ ರೋಗನಾಶಕ ಪದ್ಧತಿಗಳಿಂದ ಅದನ್ನು ಕೂಡ ಒಂದು ಸಮಗ್ರ ರೋಗ ನಿರ್ವಹಣೆಯಲ್ಲಿ ಬರುವಂತದ್ದು, ಅದು ಹೇಗೆ? ಇದು ಸಹ ಒಂದು ಕಾಂಪೊನೆಂಟ್ ಆಗಿರುತ್ತೆ ಈ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಉತ್ತಮವಾದ ಕಾಂಪೊನೆಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಜೈವಿಕ ರೋಗನಾಶಕಗಳನ್ನ ಎರಡು ವಿಧಾನದಲ್ಲಿ ಬಳಸಬೇಕಾಗತ್ತೆ. ಒಂದು ಬಿತ್ತನೆ ಮಾಡೋಕ್ಕಿಂತ ಮೊದಲೇ, ಇನ್ನೊಂದು ಬಿತ್ತನೆ ಮಾಡಿದ ನಂತರ. ಬಿತ್ತನೆ ಮಾಡೋಕ್ಕಿಂತ ಮೊದಲೇ ಏನಪ್ಪಾ ಅಂತಂದ್ರೆ, ಇದನ್ನ ಬೀಜಗಳಿಗೆ ಉಪಚಾರ ಮಾಡಬಹುದು. ಪ್ರತಿ ಕೆಜಿಗೆ 5-10 ಗ್ರಾಂ ಹಾಕಿ ಬೀಜವನ್ನು ಉಪಚಾರ ಮಾಡಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ, ಸುಮಾರು 2-2.5 ಕೆಜಿಯಷ್ಟು ಟ್ರೈಕೋಡರ್ಮಾನ, 250 ಕೆಜಿಯಷ್ಟು ಚೆನ್ನಾಗಿ ಕಳೆದಂತಹ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ, ಇದ್ರ ಜೊತೆ ಮಿಕ್ಸ್ ಮಾಡಿ ಸುಮಾರು 15 ದಿನ ನೆರಳಿನಲ್ಲಿ ಇದನ್ನ ಇಡಬೇಕು. ಈ 15 ದಿನ ಹಂತದಲ್ಲಿ ಏನಪ್ಪಾ ಮಾಡಬೇಕು ಅಂತಂದ್ರೆ, ಪ್ರತಿ 2 ದಿನಕ್ಕೊಮ್ಮೆ ಅಂದ್ರೆ ದಿನ ತಪ್ಪಿ ದಿನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಜೊತೆಗೆ ಆ ಮಿಶ್ರಣದಲ್ಲಿ ಸ್ವಲ್ಪ ತೇವಾಂಶ ಇರುವ ರೀತಿ ನಾವು ಅದನ್ನ ಕಾಪಾಡ್ಕೊಬೇಕು. ಈ ರೀತಿ 15 ದಿನ ಆದಂತಹ ಮಿಶ್ರಣವನ್ನ ನಾವು ಪ್ರತಿ ಹೆಕ್ಟೇರ್ಗೆ ಅಂದ್ರೆ 1.5 ಎಕರೆಗೆ ನಾವು ಬೀಜ ಬಿತ್ತೀವಲ್ಲ, ಅದೇ ರೀತಿ ಸಾಲಿನಲ್ಲಿ ಬಿತ್ಕೊಂಡು ಬಿತ್ತನೆ ಮಾಡ್ತು ಅಂತಂದ್ರೆ, ಬೀಜದಿಂದ ಆಡುವಂತಹ ರೋಗನೇ ಆಗ್ಲಿ ಅಥವಾ ಮಣ್ಣಿನಲ್ಲಿ ಇರುವಂತಹ ರೋಗನೇ ಆಗ್ಲಿ, ನಾವು ನಿರ್ವಹಣೆ ಮಾಡೋಕೆ ಇದೊಂದು ಅತ್ಯಂತ ಉತ್ತಮವಾದ ರಾಮಬಾಣ ಅಂತ ನಾನು ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ಮಣ್ಣಿನಲ್ಲಿ ಇರುವಂತಹ ಶಿಲೀಂಧ್ರ ಎಷ್ಟು ಕಷ್ಟ ಸಾಧ್ಯನಪ್ಪ ನಿರ್ವಹಣೆ ಮಾಡೋದು ಅಂತಂದ್ರೆ, ಎಷ್ಟೇ ನೀವು ರಾಸಾಯನಿಕ ಹಾಕಿದ್ರು ಸಹ ಆಗೋದಿಲ್ಲ. ನಮ್ಗೆ ಆಲ್ಮೋಸ್ಟ್ 50-60% ಅದು ಲಾಸ್ ಆಗೇ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಕ್ರಮಗಳನ್ನ, ನಾವು ಜೈವಿಕ ರೋಗ ನಾಶಗಳನ್ನ ನಾವು ಉಪಯೋಗಿಸಿದ್ದೇ ಆದಲ್ಲಿ ಬಿತ್ತನೆ ಮಾಡುವಂತ ಸಮಯದಲ್ಲಿ ನಾವು ಈ ರೋಗಗಳನ್ನ ಸುಮಾರು 90%-90% ಸಹ ನಾವು ಇದನ್ನ ನಿರ್ವಹಣೆ ಮಾಡಬಹುದು. ಈಗ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಅಂತಂದ್ರೆ, ನಾವು ಬೆಳೆ ಬಂದ ನಂತರ ಅಥವಾ ಬೆಳೆ ಒಂದು ಕಾಯಿ ಕಟ್ಟುವ ಹಂತದಲ್ಲಿ ನಿರ್ವಹಣೆ ಮಾಡೋದ್ರ ಬದಲು, ಈ ನಾವು ಹೇಳಿದ ಹಾಗೆ ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ರೋಗ ನಿರ್ವಹಣೆಗೆ ಹೆಚ್ಚಿನ ಒಂದು ಒತ್ತನ್ನ ರೈತ ಬಾಂಧವರು ಕೊಡಬೇಕು. ಅಂದ್ರೆ ಈಗ ಸಮಗ್ರ ರೋಗ ನಿರ್ವಹಣೆ ಅಂದ್ರೆ, ಈಗ ನಾವು ಇದನ್ನ ನಾವು ಸಾಮಾನ್ಯವಾಗಿ ಮಾತಾಡಿದ್ವಿ ಈಗ, ಆದ್ರೆ ಈ ಸಮಗ್ರ ರೋಗ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಕೆಲವೊಂದು ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ ನಾವು. ಹೌದು. ಆ ಕಾಂಪೊನೆಂಟ್ಸ್ ಸಹ ಈ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಬಂದಿದೆ. ಅಂದ್ರೆ ಏನಪ್ಪಾ ಕಾಂಪೊನೆಂಟ್ಸ್, ನಾವೀಗ ಆಲ್ರೆಡಿ ಮಾತಾಡದಂಗೆ ಬೇಸಾಯ ಪದ್ಧತಿಗಳಿರ್ಬೋದು, ಅಥವಾ ಜೈವಿಕ ರೋಗ ನಾಶಗಳಿರ್ಬೋದು, ಅಥವಾ ಕೆಲವೊಂದು ಕಾನೂನುಗಳನ್ನ ಬಳಸೋದ್ರಿಂದ ನಾವು ಇದನ್ನ ಅವಾಯ್ಡ್ ಮಾಡಬಹುದು. ಅದ್ರ ಜೊತೆಗೆ ಈ ನಿರೋಧಕತೆ ತಳಿಗಳನ್ನ ಉಪಯೋಗಿಸಬಹುದು, ಮತ್ತೆ ಬೆಳೆ ಪರಿವರ್ತನೆ ಮಾಡಬಹುದು. ಆದ್ರಿಂದ ಸಮಗ್ರ ರೋಗ ನಿರ್ವಹಣೆ ಮಾಡಕ್ಕೆ ನಾವು ಒಂದು 6 ತತ್ವಗಳನ್ನ ನಾವು ಮಾಡ್ಕೊಂಡಿದೀವಿ. ಅಂದ್ರೆ ಯಾವ್ಯಾವ ಹಂತದಲ್ಲಿ ಏನೇನು ಮಾಡ್ತು ಅಂತಂದ್ರೆ, ನಾವು ಯಾವ್ಯಾವ ರೋಗವನ್ನ ನಿರ್ವಹಣೆ ಮಾಡಬಹುದು ಅಂತ 6 ತತ್ವಗಳನ್ನ ಮಾಡ್ಕೊಂಡಿದೀವಿ. ಈ 6 ತತ್ವಗಳನ್ನ ನಾವು ಬಳಸಿ ನಮ್ಮ ಬೆಳೆಗೆ ಬರುವಂತ ರೋಗಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಆ 6 ತತ್ವಗಳು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ರೋಗಕಾರಕಗಳನ್ನ ತಪ್ಪಿಸೋದು. ಅಂದ್ರೆ ರೋಗಕಾರಕಗಳನ್ನ ತಪ್ಪಿಸೋದು ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಇಂಗ್ಲಿಷ್ ನಲ್ಲಿ ಅವಾಯ್ಡೆನ್ಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ, ರೋಗ ನಮ್ಮ ಬೆಳೆಗೆ ಬರುವುದನ್ನ ಯಾವ ರೀತಿ ತಪ್ಪಿಸೋದಪ್ಪ ಅಂತಂದ್ರೆ, ಅಂದ್ರೆ ಒಂದು ಬಿತ್ತುವ ಸಮಯವನ್ನ ಬೇಗ ಮಾಡಿ, ಅಥವಾ ಯಾವ ಸ್ಥಳದಲ್ಲಿ ರೋಗಕಾರಕಗಳು ಜಾಸ್ತಿ ಇದೆ ಅಂತ ಸ್ಥಳಗಳಲ್ಲಿ ನಾವು ಬಿತ್ತನೆ ಮಾಡೋದನ್ನ ಎಲ್ಲಿ ರೋಗಕಾರಕಗಳು ಇಲ್ವೋ ಅಂತ ಕಡೆ ಬಿತ್ತನೆ ಮಾಡೋದು. ಉದಾಹರಣೆಗೆ ಹೇಳ್ತೀನಿ, ಈಗ ನಮ್ಮ ಈ ಬೀದರ್ ಭಾಗದಲ್ಲಿ ಅಥವಾ ಕೆಲವೊಂದು ಕಲಬುರಗಿ ಭಾಗದಲ್ಲಿ ಏನಪ್ಪಾ ಅಂದ್ರೆ, ಜಾಸ್ತಿ ಈ ಹೆಸರು ಉದ್ದು ಅವರೇ ಇವೆಲ್ಲ ಬೆಳೀತಾರೆ. ಇದನ್ನ ನಾವು ಮುಂಗಾರಿನಲ್ಲಿ ಮತ್ತೆ ಹಿಂಗಾರಿನಲ್ಲಿ ಆದಷ್ಟು ಬೇಗ ಬಿತ್ತನೆ ಮಾಡ್ತೀವಿ ಅಂತಂದ್ರೆ, ಮುಂಗಾರಿನಲ್ಲಿ ಒಂದು ಜುಲೈ 15 ಒಳಗಡೆ ಅಥವಾ ಹಿಂಗಾರಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡ್ತು ಅಂತಂದ್ರೆ, ನಾವು ಬೂದಿ ರೋಗದ ಹಾವಳಿಯನ್ನ ಕಡಿಮೆ ಮಾಡಬಹುದು. ಅಂದ್ರೆ ಇದನ್ನ ನಾವು ರೋಗಕಾರಕಗಳನ್ನ ತಪ್ಪಿಸೋದು ಅಂತ ಹೇಳ್ತೀವಿ. ತಪ್ಪಿಸೋದು ಅಂದ್ರೆ ಸೂಕ್ತವಾದ ಸಮಯದಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ನಾವು ರೋಗಗಳನ್ನ ತಪ್ಪಿಸೋದು, ಅಂದ್ರೆ ಅವಾಯ್ಡ್ ಮಾಡೋದು. ಇದು ಮೊದಲನೇ ತತ್ವ. ಎರಡನೇ ತತ್ವ ಏನಪ್ಪಾ ಅಂತಂದ್ರೆ, ರೋಗಗಳನ್ನ ಬಹಿಷ್ಕರಣೆ ಮಾಡೋದು, ಅಂದ್ರೆ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ. ಯಾವ್ದಪ್ಪಾ ಅಂತಂದ್ರೆ, ಇದು ಯಾವ ಪ್ರದೇಶದಲ್ಲಿ ರೋಗಕಾರಕಗಳು ಇರೋದಿಲ್ವೋ ಆ ಪ್ರದೇಶಕ್ಕೆ ರೋಗಕಾರಕಗಳು ಎಂಟ್ರಿ ಆಗದಂಗೆ ನೋಡ್ಕೊಳ್ಳೋದು ನಾವು. ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡ್ಕಂತಂದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಭತ್ತದಲ್ಲಿ ಬೆಂಕಿ ರೋಗ ಜಾಸ್ತಿ ಇದೆ, ಜಾಸ್ತಿ ಕಾಣುತ್ತೆ. ಈಗ ಮೈಸೂರು ಭಾಗದಲ್ಲಿ ಇರ್ಬೋದು ಅಥವಾ ಹಾಸನ ಭಾಗದಲ್ಲಿ ಇರ್ಬೋದು, ಅಲ್ಲಿ ಬೆಂಕಿ ರೋಗ ಜಾಸ್ತಿ ಇದೆ. ಆದ್ರೆ ನಮ್ಮ ಈ ಕೃಷ್ಣ ಮತ್ತೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಂಕಿ ರೋಗ ಜಾಸ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಏನಪ್ಪಾ ಮಾಡಬೇಕು ಅಂದ್ರೆ, ಸಾಧ್ಯವಾದಷ್ಟು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಈ ರೋಗಕಾರಕ ಬರದೇ ಇರೋ ರೀತಿ ನಾವು ಬಹಿಷ್ಕರಣೆ ಮಾಡಬೇಕು. ಅಂದ್ರೆ ಯಾವ ರೀತಿಯಪ್ಪ, ಕೆಲವೊಂದು ಸಮಯದಲ್ಲಿ ನಾವು ಸೀಡ್ಲಿಂಗ್ಸ್ ಗಳನ್ನ ಆ ಕಡೆಯಿಂದ ಈ ಕಡೆ ತರೋದು, ಅಥವಾ ರೋಗಕಾರಕ ಬೀಜಗಳನ್ನ ಅಲ್ಲಿಂದ ಇಲ್ಲಿಗೆ ತಂದು ನಾವು ನಾಟಿ ಮಾಡೋದು, ಈ ರೀತಿ ನಾವು ಬಹಿಷ್ಕರಣೆ ಮಾಡ್ತು ಅಂತಂದ್ರೆ, ಇದು ನಾವು ಎರಡನೇ ತತ್ವ, ರೋಗಕಾರಕಗಳನ್ನ ಬಹಿಷ್ಕರಿಸುವುದು ಅಂತ ಹೇಳ್ತೀವಿ. ಅಲ್ಲ, ಮುಖ್ಯವಾಗಿ ಆ ಒಂದು ರೋಗ, ಉದಾಹರಣೆ ನಾವು ಇಲ್ಲಿ ಬೆಂಕಿ ರೋಗ ಅಥವಾ ಈ ಬೂದು ರೋಗ ಜಾಸ್ತಿ ಪ್ರಮಾಣದಲ್ಲಿ ಪ್ರತಿ ವರ್ಷವೂ ಕಾಣಿಸಿಕೊಳ್ಳುತ್ತಿದ್ದ ಪಕ್ಷದಲ್ಲಿ ಆ ಬೆಳೆಯನ್ನ ಏನಾದರೂ ತಪ್ಪಿಸಲಿಕ್ಕೆ ಅನುಕೂಲ, ಅದು ಬೇರೆ ತತ್ವಗಳನ್ನ ನಾವು ಉಪಯೋಗಿಸಬೇಕಾಗುತ್ತೆ. ಇದು ಮೊದಲನೇ ಎರಡನೇ ತತ್ವ. ಹೌದು. ಮೂರನೇದೇನಪ್ಪಾ ಅಂತಂದ್ರೆ, ಮೂಲೋಚ್ಚಾಟನೆ ಅಂತ ಹೇಳ್ತೀವಿ. ಅಂದ್ರೆ ಎರಾಡಿಕೇಶನ್, ಮೂಲ ಉಚ್ಚಾಟನೆ, ಅಂದ್ರೆ ಎಲ್ಲಿ ರೋಗಕಾರಕಗಳ ಮೂಲ ಇದೆ, ಸೌರ್ಸ್ ಅಂತ ಕರಿತೀವಿ, ಎಲ್ಲಿ ಮೂಲ ಇದೆ ಅದನ್ನ ಬೇರು ಸಹಿತ ಕಿತ್ ಬಿಸಾಕ್ಬೇಕು ಪ್ರಾರಂಭದಲ್ಲಿ. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಏನಪ್ಪ ಅಂತಂದ್ರೆ 1927 ಅಮೆರಿಕ ದೇಶದಲ್ಲಿ ಏನಪ್ಪ ಮಾಡುದು ಅಂದ್ರೆ ಇದರಲ್ಲಿ ನಿಂಬೆನಲ್ಲಿ ಕಜ್ಜಿ ರೋಗ ಅನ್ನೋದು ಸಾಮಾನ್ಯವಾಗಿ ಬರುತ್ತೆ. ಹೌದು, ಬರುತ್ತೆ. ಆ ನಿಂಬೆನಲ್ಲಿ ಕಜ್ಜಿ ರೋಗವನ್ನ ಅವರು ಮೂಲ ಅದರದ ರೋಗಕಾರಕದ ಮೂಲವನ್ನೇ ಕಿತ್ತು ಬಿಸಾಕೋಕೆ ಏನಪ್ಪ ಮಾಡಿದ್ರು ಅಂದ್ರೆ ಸುಮಾರು 4 ಮಿಲಿಯನ್ ನಿಂಬೆ ಗಿಡಗಳನ್ನ ಕಿತ್ತು ಬಿಸಾಕಿದ್ರು ಅವರು. ಅಂದ್ರೆ ಸುಮಾರು ನಮ್ಮ ಭಾರತದ ರೂಪಾಯಿನಲ್ಲಿ ನೋಡ್ತಂದ್ರೆ 160 ಮಿಲಿಯನ್ ರೂಪಾಯಿಯಷ್ಟು ನಷ್ಟವನ್ನು ಅನುಭವಿಸಿ ಸುಮಾರು 4 ಮಿಲಿಯನ್ ಗಿಡಗಳನ್ನ ಕಿತ್ತು ಬಿಸಾಕಿದ್ರು. ಏನಕ್ಕಪ್ಪ ಅಂತಂದ್ರೆ ಅಲ್ಲಿ ಆ ಭಾಗದಲ್ಲಿ ಆ ಕಜ್ಜಿಯನ್ನು ಉಂಟು ಮಾಡುವಂತ ರೋಗಕಾರಕ ಜಾಸ್ತಿ ಆಗಿತ್ತು ಬಾಧೆ. ಅದನ್ನ ತಡೆಹಿಡಿಯೋಕ್ಕೋಸ್ಕರ ಅದನ್ನ ಕಿತ್ತು ಸಾಧ್ಯವಾದಷ್ಟು ರೋಗಕಾರಕಗಳನ್ನ ಕಡಿಮೆ ಮಾಡಿದ್ರು. ಅಂದ್ರೆ ನಾವೇನಪ್ಪ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಿ ಮೂಲ ಇದೆ, ರೋಗಕಾರಕದ ಮೂಲ ಎಲ್ಲಿದೆ, ಅದನ್ನೇ ಕಿತ್ತು ಬಿಸಾಕೋದು. ಅದು ಮತ್ತೆ ತಿರುಗಿ ಬರಲಾರದ ಹಾಗೆ ಮತ್ತೆ ಹರಡದಾಗೆ ಹರಡದ ಹಾಗೆ ಅಕ್ಕಪಕ್ಕ ಇದಕ್ಕೂ ಸಹ ಹರಡದಾಗೆ ಅಲ್ಲಿ ನಾವು ಎಚ್ಚರಿಕೆನ ವಹಿಸ್ತೀವಿ. ಇದು ಮೂರನೇ ತತ್ವ ಆಯ್ತು. ಮೂಲತತ್ವ ಪುನಃ ನಾಲ್ಕನೇದೇನಪ್ಪಾ ಅಂತಂದ್ರೆ ರಕ್ಷಣೆ ಮಾಡ್ಕೊಳ್ಳೋದು. ರಕ್ಷಣೆ ಮಾಡೋದನ್ನ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಪ್ರೊಟೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನೀವು ಏನು ಮೊದಲೇ ಕೇಳಿದ್ರೆ ಅದು ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ರೋಗ ಬಂದ ನಂತರ ನಾವು ಇಲ್ಲಿ ಸೂಕ್ತವಾದಂತಹ ರಾಸಾಯನಿಕಗಳನ್ನ ಕೆಲವೊಂದು ಸಮಯದಲ್ಲಿ ಜೈವಿಕ ರೋಗನಾಶಕಗಳನ್ನ ನಾವು ಸಿಂಪರಣೆ ಮಾಡಿ ರೋಗಕಾರಕಗಳನ್ನ ಕಡಿಮೆ ಮಾಡೋದು. ಅಂದ್ರೆ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಬೆಳೆಯನ್ನ. ಇದು ನಾಲ್ಕನೇ ತತ್ವ ಆಗುತ್ತೆ. ಮತ್ತೆ ಐದನೇ ತತ್ವ ನಾವು ಮೊದಲೇನೆ ಚರ್ಚೆ ಮಾಡಿದಂಗೆ ರೋಗ ನಿರೋಧಕತೆ ಅಂತ ಹೇಳ್ತೀವಿ. ಅಂದ್ರೆ ಹೋಸ್ಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಇಲ್ಲಿ. ಈ ರೋಗ ನಿರೋಧಕತೆ ಏನಪ್ಪ ಅಂತಂದ್ರೆ ನಾ ಮೊದಲೇ ಹೇಳ್ದಂಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ, ನಾನು ಹೇಳಿದೆ ಎಲ್ಲಾ ಬೆಳೆಗಳಲ್ಲೂ ಎಲ್ಲಾ ರೋಗಗಳಿಗೂ ಸಹ ರೋಗ ನಿರೋಧಕ ತಳಿಗಳಿಲ್ಲ. ಅದು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಸಾಧ್ಯವಾದಷ್ಟು ರೋಗ ನಿರೋಧಕ ತಳಿಗಳನ್ನ ನಾವು ಉಪಯೋಗಿಸಿದ್ದೆ ಆದಲ್ಲಿ ಈ ರೋಗದ ಹಾವಳಿ ಕಡಿಮೆ ಮಾಡಬಹುದು. ಇದು ಐದನೇ ತತ್ವ ಆಗುತ್ತೆ. ಇನ್ನು ಆರನೇದೇನಪ್ಪ ಅಂತಂದ್ರೆ ಥೆರಪಿ ಅಥವಾ ಉಪಚಾರ ಮಾಡೋದು. ಥೆರಪಿ ಅಥವಾ ಉಪಚಾರ ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ರೋಗ ನಮ್ಮ ಬೆಳೆಗೆ ಬಂದಿದೆ, ಆದ್ರೆ ಆ ರೋಗವನ್ನ ನಾವು ಪ್ರಮಾಣವನ್ನ ಕಡಿಮೆ ಮಾಡ್ತೀವಿ. ಪ್ರಮಾಣವನ್ನು ಯಾವ ರೀತಿ ಕಡಿಮೆ ಮಾಡ್ತೀವಿ? ಒಂದು ಬೀಜೋಪಚಾರ ಮಾಡೋದ್ರಿಂದ ಇರ್ಬೋದು, ಅಥವಾ ಮಣ್ಣಿಗೆ ಉಪಚಾರ ಮಾಡೋದ್ರಿಂದ ಇರ್ಬೋದು, ಅಥವಾ ಕೆಲವೊಂದು ಸಮಯದಲ್ಲಿ ಕೆಲವು ಭೌತಿಕ ಕ್ರಮಗಳಿಂದ ಸಹ ನಾವು ಕಡಿಮೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ನೀವು ಭತ್ತದಲ್ಲಿ ಸ್ಟೆಂಬೋರರ್ ಅಂತ ಕರಿತೀವಿ, ಎಲ್ಲ ಸ್ಟೆಂಬೋರರ್ ಅಂತ, ಅದನ್ನ ಕೆಲವೊಂದು ಭೌತಿಕ ಕ್ರಮಗಳಿಂದ ಸಹ ನಾವು ಇದನ್ನ ಕಡಿಮೆ ಮಾಡಬಹುದು ಅಥವಾ ಹಾವಳಿಯನ್ನು. ಆ ರೀತಿ ರೋಗ ಬಂದ ನಂತರ ಆ ರೋಗದ ಪ್ರಮಾಣವನ್ನು ತಗ್ಗಿಸೋದು ನಮ್ಮ ಬೆಳೆಯಲ್ಲಿ, ಅದಕ್ಕೆ ನಾವು ಉಪಚಾರ ಅಥವಾ ಥೆರಪಿ ಅಂತ ಕರಿತೀವಿ ಸರ್. ಈ ತಿಳಿಸಿದಂತ 6 ತತ್ವಗಳನ್ನು ನಾವು ಪಾಲಿಸಿದ್ದೇ ಆದಲ್ಲಿ ನಮ್ಮ ಭಾಗದಲ್ಲಿ ಏನು ಇಂಪಾರ್ಟೆಂಟ್ ರೋಗಗಳಿದೆ ಅವನ್ನ ನಾವು ರೋಗದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅಂದ್ರೆ ಪ್ರಾರಂಭಿಕದ ಹಂತದಲ್ಲಿ ರೈತ ಬಾಂಧವರು ದುಬಾರಿಯಾದಂತಹ ಒಂದು ರೋಗನಾಶಕಗಳನ್ನು ಬಳಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರುವ, ಕಡಿಮೆ ಖರ್ಚಿನ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅವಕಾಶ ಇದೆ? ಉತ್ತಮವಾದ ಪ್ರಶ್ನೆ ಸರ್. ಇದು ಆಕ್ಚುಲಿ ನಮ್ಮ ಭಾಗದಲ್ಲಿ ಏನಪ್ಪ ಆಗೈತೆ ಅಂತಂದ್ರೆ ನಾನು ಸಹ ಗಮನಿಸ್ತೀನಿ. ಈಗ ನೀವು ಮೆಣಸಿನಕಾಯಿನೇ ತಗೊಳ್ಳಿ, ಮೆಣಸಿನಕಾಯಿ ಯಾರೋ ಒಬ್ರು ರೈತರು ಬೆಳೀತಾ ಇದ್ದಾರೆ ಅಂತಂದ್ರೆ, ಏನೋ ಇವತ್ತು ನಾಳೆ ಮೋಡ ಕವಿದ ವಾತಾವರಣ ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಅವ್ರು ಏನ್ ಮಾಡ್ತಾರೆ, ಸಿಂಪಡಣೆ ಮಾಡಕ್ ಶುರು ಮಾಡ್ತಾರೆ. ನಾವ್ ಏನಕ್ಕೆ ಸಿಂಪಡಣೆ ಮಾಡ್ತಾ ಇದ್ರೆ ಬೆಳೆ ಆರೋಗ್ಯ ಉತ್ತಮವಾಗೈತಲ್ಲ, ಚೆನ್ನಾಗಾಯ್ತಲ್ಲ ಅಂದ್ರೆ, ಇಲ್ಲೆಲ್ಲ ಸರ್ ಆಕ್ಚುಲಿ ಈಗ ಆಲ್ರೆಡಿ ಮೋಡ ಐತೆ, ನಾಳೆ ಮಳೆ ಬರ್ತದೆ, ಬಂದ ತಕ್ಷಣ ಬೂದಿ ರೋಗ ಜಾಸ್ತಿ ಆಗೋಗ್ತದೆ, ಹಂಗಾಗಿ ನಾವು ಈಗ ಹೊಡಿತಾ ಇದೀವಿ. ತಪ್ಪದು. ಏನಕ್ಕಪ್ಪ ಅಂತಂದ್ರೆ ಈ ಕೆಲವೊಂದು ಗಾಳಿಯಿಂದ ಆಡುವಂತ ರೋಗಗಳು ಏನಿದೆ ಅದು 5-10% ಬಂದಾದ ನಂತರ ನಾವು ನಿರ್ವಹಣಾ ಕ್ರಮಗಳನ್ನ ತಗಂತು ಅಂದ್ರೆ ಉತ್ತಮ ಆಗುತ್ತೆ. ಮತ್ತೆ ನೀವು ಕೇಳಿದ್ರಿ, ಫಸ್ಟ್ ನಾವು ಕಾಸ್ಟ್ಲಿ ಇರೋ ಕೆಮಿಕಲ್ ನ ಹೊಡಿಬೇಕು ಅಥವಾ ಕಡಿಮೆ ಚೀಪ್ ಆಗಿರೋ ಕೆಮಿಕಲ್ ನ ಹೊಡಿಬೇಕು ಅಂತ ಇಲ್ಲ. ನಾವು ಫಸ್ಟ್ ಕಡಿಮೆ ಪ್ರಮಾಣದ ಕಡಿಮೆ ಖರ್ಚಿನ ಕುಡಿದಂತಹ ಶಿಲೀಂದ್ರನಾಶಕಗಳನ್ನ ಉಪಯೋಗಿಸ್ಬೇಕು. ಯಾಕಂದ್ರೆ ಅಲ್ಲಿ ನಮ್ಗೇನಪ್ಪ ಆಗುತ್ತೆ ಅಂದ್ರೆ ಸೋಂಕನ್ನು ಉಂಟು ಮಾಡುವಂತಹ ರೋಗಕಾರಕ ಕಡಿಮೆ ಇರುತ್ತದೆ. ಹಂಗಾಗಿ ಈ ಕಡಿಮೆ ಪ್ರಮಾಣದ ರೋಗನಾಶಕಗಳನ್ನ ಉಪಯೋಗಿಸೋದು ಸಹ ಅದನ್ನ ತಡೆಹಿಡಿಯುವಂತಹ ಸಾಮರ್ಥ್ಯ ಆ ಪಂಜಿಸರಿಗಿರುತ್ತೆ. ಆದ್ರಿಂದ ಮೊದಮೊದಲಿಗೆ ನಾವು ಕಡಿಮೆ ಖರ್ಚನ್ನ ಕುಡಿದಿರುವಂತಹ ರೋಗನಾಶಕಗಳನ್ನ ಉಪಯೋಗಿಸಿ, ಬೈ ಚಾನ್ಸ್ ಸೋಂಕು ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಅವಾಗ ಬೇಕಾದ್ರೆ ನಾವು ಜಾಸ್ತಿ ಖರ್ಚು ಅಥವಾ ಕಾಸ್ಟ್ಲಿ ಇರುವಂತ ಕೆಮಿಕಲ್ ನಾವು ಸಿಂಪಡಣೆ ಮಾಡಬಹುದು. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಖರ್ಚಿನ ಹಾಗೇನೆ ಒಂದು ಹಳೆಯ ಪದ್ಧತಿಗಳನ್ನ ಏನಾದರೂ ಸೂಕ್ತವಾದ ಸಮಯದಲ್ಲಿ ಬೇಕಾದಂತಹ ಸಮಯದಲ್ಲಿ ಉಪಯೋಗಿಸಿದ್ರೆ ಇದು ಉತ್ತಮ ಅಂತ ಹೇಳಕ್ಕೆ ಇಷ್ಟ. ತಾವು ಹೇಳಿದ್ರೆ ಸರ್, ಇಷ್ಟೆಲ್ಲ ವಿಚಾರಗಳಿಂದ, ಇಷ್ಟೆಲ್ಲ ಪದ್ಧತಿಗಳಿಂದ, ತತ್ವಗಳಿಂದ ನಾವು ಸಮಗ್ರ ರೋಗ ನಿರ್ವಹಣೆಯನ್ನ ಮಾಡಬಹುದು ಅಂತ ನಾವು ಹೇಳಿದ್ವಿ. ಈಗ ನಾವು ವಿಚಾರ ಮಾಡಿದಂಗೆಲ್ಲ ಇದರ ದುಷ್ಪರಿಣಾಮಗಳು ಬಹಳಷ್ಟು ಇದಾವೆ. ರೈತ ಬಾಂಧವರು ತಿಳಿದನು ಅಥವಾ ಏನೋ ಒಂದು ಅತಿಯಾದಂತಹ ಒಂದು ನಂಬಿಕೆಯಿಂದ ಅಥವಾ ಅವ್ರು ಹಿಡಿತಾರೆ ಇವ್ರು ಹಿಡಿತಾರೆ ಎಂಬಂತ ಒಂದು ವಿಚಾರವನ್ನ ಇಟ್ಟುಕೊಂಡು ರೈತ ಬಾಂಧವರು ಅವಶ್ಯಕತೆ ಇದು ಅಥವಾ ಇಲ್ಲದೆ ತಾವು ಹೇಳಿದ ಹಾಗೆ ಒಂದು ಮೋಡದ ಕವಿದ ವಾತಾವರಣ ಇತ್ತಪ್ಪ ಅಂತಂದ್ರೆ ಅಡ್ವಾನ್ಸ್ ಆಗಿ ಸಿಂಪಡಣೆ ಮಾಡಬಹುದು. ಖರ್ಚಿನ ಜೊತೆಗೆ ಕೂಡ ಈ ಬೆಳೆಯ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮಗಳು ಉಂಟಾಗ್ತದೆ ಅಂತ ಹೇಳ್ತೀರಿ? ಎಸ್, ಆಕ್ಚುಲಿ ಇದನ್ನು ಸಹ ನಾವು ಈ ಈ ಸಮಯದಲ್ಲಿ ನಮ್ಮ ರೈತರು ಮಾಡ್ತಾ ಇರೋ ತಪ್ಪೇ ಇದು. ಏನಪ್ಪ ಅಂತಂದ್ರೆ ರೋಗ ಇರಲಿ ಇಲ್ಲದೆ ಇರಲಿ ಪಕ್ಕದವ್ರು ಹೊಡಿತಾ ಇದಾರೆ ಅಂತಂದ್ರೆ ನಾವು ಹೊಡಿಯಕ್ಕೆ ಶುರು ಮಾಡ್ತೀವಿ. ಬಟ್ ಆ ಥರ ದುಷ್ಪರಿಣಾಮಗಳನ್ನ ನಾವ್ಯಾರು ಸಹ ಯೋಚಿಸಿಲ್ಲ. ಈಗ ನೀವು ಟೊಮೊಟೊನೇ ತಗೊಳ್ಳಿ ಅಥವಾ ಮೆಣಸಿನಕಾಯಿ ತಗೊಳ್ಳಿ ಅಥವಾ ಹೂಕೋಸು ಗೆಡ್ಡೆಕೋಸು ಯಾವುದೇ ತಗೊಳ್ಳಿ, ಇವತ್ತು ಸಿಂಪಡಣೆ ಮಾಡ್ತೀವಿ, ಯಾಕಂದ್ರೆ ಸಿಂಪಡಣೆ ಮಾಡಿದ ತಕ್ಷಣ ಹುಳ ಎಲ್ಲ ಸಾಯ್ತವೆ ಅಥವಾ ರೋಗ ಕಡಿಮೆ ಆಗುತ್ತೆ, ನಾಳೆಗೇನೆ ಕಿತ್ತು ಅದನ್ನ ಮಾರ್ಕೆಟ್ಗೆ ಹಾಕ್ತೀವಿ. ಅದರಿಂದ ದುಷ್ಪರಿಣಾಮ ಯಾರಿಗೆ? ಒಂದಲ್ಲ ಒಂದಿನ ಆ ಹಣ್ಣನ್ನ ನಾವೇನ್ ಕಿತ್ತು ಮಾರಿರ್ತೀವಿ ಅವರೇ ತಿಂದಿರ್ತೀವಿ, ನಾವು ತಿಂದಿರ್ತೀವಿ, ತಿಂದಾಗ ನಮಗೆ ವಿಷಕಾರಿ ಆಗಿರುತ್ತೆ. ಕೆಲವೊಂದ್ ಕಡೆ ಒಂದು ಎರಡು ಮೂರು ದಿನ ಕೂಡ ಅದರಲ್ಲಿ ನಾವು ವ್ಯತ್ಯಾಸವನ್ನ ಗ್ಯಾಪ್ ಅನ್ನ ಇರೋದಿಲ್ಲ ಸರ್. ಹೌದು, ಇರೋದಿಲ್ಲ. ಎರಡು ಮೂರು ದಿನಕ್ಕೆ ನಾವು ತಿನ್ನಕ್ ಶುರು ಮಾಡಿರ್ತೀವಿ, ಅವಾಗ ಏನಾಗುತ್ತೆ ಆ ವಿಷದ ಪ್ರಮಾಣ ನಮ್ಮ ದೇಹಕ್ಕೆ ಸೇರಿ ನಮಗೆ ದುಷ್ಪರಿಣಾಮಕ್ಕೆ ಶುರು ಆಗುತ್ತೆ. ಆದ್ರಿಂದ ನಾವು ಈ ವಿಷಕಾರಿ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಮೇಲೆ ಯಾವ ರೀತಿ ದುಷ್ಪರಿಣಾಮ ಆಗ್ತೈತಪ್ಪ ಅಂತ ನಾವು ಚರ್ಚೆ ಮಾಡೋಕ್ಕಿಂತ ಮೊದಲೇ ನಾವು ಈ ರಾಸಾಯನಿಕ ವಸ್ತುಗಳನ್ನ ಅವುಗಳಲ್ಲಿ ಇರುವಂತಹ ವಿಷ ಪ್ರಮಾಣದ ಮೇಲೆ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದೀವಿ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಅತಿ ವಿಷಕಾರಿ ರಾಸಾಯನಿಕ ವಸ್ತುಗಳು. ಈ ಅತಿ ವಿಷಕಾರಿ ರಾಸಾಯನಿಕ ವಸ್ತುಗಳು ಏನಪ್ಪ ಅಂತಂದ್ರೆ ಪ್ರತಿಯೊಂದು ರಾಸಾಯನಿಕ ವಸ್ತುವಿನ ಡಬ್ಬದ ಮೇಲೆ ಅಥವಾ ಬಾಕ್ಸ್ ಮೇಲೆ ಒಂದು ತ್ರಿಕೋನಕಾರದ ಚಿಹ್ನೆ ಇರುತ್ತೆ. ಆ ತ್ರಿಕೋನಕಾರದ ಚಿಹ್ನೆಯ ಕೆಳ ಅರ್ಧ ಭಾಗದಲ್ಲಿ ಕೆಂಪು ಬಣ್ಣ ಇದ್ದು ಮೇಲಾದ ಅರ್ಧ ಭಾಗದಲ್ಲಿ ಮನುಷ್ಯನ ತಲೆಬೂಡೆ ಆಕಾರ ಇತ್ತು ಅಂತಂದ್ರೆ ಅದು ಅತಿ ವಿಷಕಾರಿಯಾದಂತಹ ರಾಸಾಯನಿಕ ವಸ್ತು ಅಂತ ಕರಿತೀವಿ ನಾವು. ಅದು ಡೇಂಜರ್ ಅಂತ ನಮಗೆ ಒಂದು ಹೇಳಿಕೆ, ಹೈಲಿ ಟಾಕ್ಸಿಕ್ ಅಂತ, ಅತಿ ವಿಷಕಾರಿ ಅಂದ್ರೆ. ಅತಿ ವಿಷಕಾರಿ ಅಂದ್ರೆ ಯಾವ ರೀತಿ ಹೇಳ್ತೀವಿ ಅಂದ್ರೆ ಇದು ನಮ್ಮ ಪ್ರತಿ ದೇಹದ ಕೆಜಿಗೆ ಸುಮಾರು 50 mg ಸೇರ್ತು ಅಂದ್ರೆ ಸಾಕು, ಸುಮಾರು 50 mg ವಿಷಕಾರಿ ಅಂಶ ನಮ್ಮ ಪ್ರತಿ ಕೆಜಿ ಬಾಡಿ ತುಂಬಕ್ಕೆ ನಾವು ಏನಾದರೂ ಸೇರ್ತು ಅಂತಂದ್ರೆ ನಮ್ಮ ಮೇಲೆ ಎಫೆಕ್ಟ್ ಅನ್ನು ಉಂಟು ಮಾಡುವಂತ ವಿಷಕಾರಿ ವಸ್ತು ಆಗಿರುತ್ತಿದ್ದು. ಇದನ್ನ ನಾವು ಮೊದಲೇ ಗುಂಪಲ್ಲಿ ವಿಂಗಡಣೆ ಮಾಡ್ತೀವಿ. ಇನ್ನು ಎರಡನೇ ಗುಂಪಲ್ಲಿ ವಿಷಕಾರಿ ರಾಸಾಯನಿಕ ವಸ್ತುಗಳು ಅಂತ ಹೇಳ್ತೀವಿ. ಈ ವಿಷಕಾರಿ ರಾಸಾಯನಿಕ ವಸ್ತುಗಳ ಡಬ್ಬದ ಮೇಲೆ ಏನಿರುತ್ತೆ, ನೈಲನ್ನದ ತ್ರಿಕೋನಕಾರದ ಚಿಹ್ನೆಯ ಮೇಲೆ ಹಳದಿ ಬಣ್ಣ ಇರುತ್ತೆ, ಅದ್ರ ಮೇಲೆ ಹೈಲಿ ಟಾಕ್ಸಿಕ್ ಅಂತ ಬರೆದಿರ್ತಾರೆ. ವಿಷಕಾರಿ ಅಂತ ಇರುತ್ತೆ. ಈ ವಿಷಕಾರಿ ಅಂತ ಯಾವ ಇದ್ರ ಮೇಲೆ ನಾವು ಅದನ್ನ ತೀರ್ಮಾನ ಮಾಡ್ತೇವಪ್ಪ ಅಂದ್ರೆ ಇದರ ಪ್ರಮಾಣ 50 to 500 mg ಪ್ರತಿ ಕೆಜಿ ತೂಕಕ್ಕೆ. ಆ ರೀತಿ ಏನಾದರೂ ನಮ್ಮ ಬಾಡಿಗೆ ಅದು ಸೇರ್ಕಂತು ಅಂತಂದ್ರೆ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರಕ್ಕೆ ಶುರು ಮಾಡುತ್ತೆ. ಇನ್ನು ಮೂರನೇ ಗುಂಪು ಅಂತಂದ್ರೆ ಸಾಧಾರಣ ವಿಷಕಾರಿ ಅಂದ್ರೆ ಮಾಡರೇಟ್ಲಿ ಟಾಕ್ಸಿಕ್ ಅಂತ ಕರಿತೀವಿ. ಇದೇನಪ್ಪಾ ಅಂತಂದ್ರೆ ಸುಮಾರು 500 to 5000 mg ಪ್ರತಿ ಕೆಜಿ ಬಾಡಿ ತೂಕಕ್ಕೆ. ಇದನ್ನ ನಾವು ನೋಡ್ತು ಅಂತಂದ್ರೆ ಇಲ್ಲಿ ನಮ್ಮ ತ್ರಿಕೋನಾಕಾರದ ಕೆಳಭಾಗವು ನೀಲಿ ಬಣ್ಣದ್ದಾಗಿ ಮೇಲ್ಗಡೆ ಡೇಂಜರ್ ಅಂತ ಬರೆದಿರುತ್ತೆ. ಇದನ್ನ ನಾವು ಸಾಧಾರಣ ವಿಷಕಾರಿ ರಾಸಾಯನಿಕ ವಸ್ತು ಅಂತ ಕರಿತೀವಿ. ಇನ್ನು ನಾಲ್ಕನೇ ಗುಂಪಲ್ಲಿ ಏನಪ್ಪಾ ಹೇಳ್ತೀವಿ ಅಂತಂದ್ರೆ ಅತಿ ಕಡಿಮೆ ವಿಷಕಾರಿ ಅಂದ್ರೆ ಇದು ಹಸಿರು ಬಣ್ಣದ ತ್ರಿಕೋನದಲ್ಲಿ ಹಸಿರು ಬಣ್ಣ ಇರುತ್ತದೆ, ಅದು ಮೇಲ್ಗಡೆ ಕಾಶನ್ ಅಂತ ಬರುತ್ತೆ ಅಂದ್ರೆ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಈಗ ಮೊದಲನೇ ನಾನು ಎರಡು ಗುಂಪುಗಳನ್ನ ಹೇಳಿದೆ, ಅತಿ ವಿಷಕಾರಿ ಹಾಗೂ ವಿಷಕಾರಿ. ಇವನ್ನ ಸಾಧ್ಯವಾದಷ್ಟು ಮಕ್ಕಳ ಕೈಗೆ ಸಿಗದಾಗೆ ನಾವು ಅದನ್ನ ಶೇಖರಣೆ ಮಾಡಬೇಕು. ಬೈ ಚಾನ್ಸ್ ಏನಾದರೂ ಇದು ಈ ವಿಷ ನಮ್ಮ ದೇಹನವನ್ನು ಸೇರ್ತು ಅಂತಂದ್ರೆ ಆದಷ್ಟು ಬೇಗ ನಾವು ವೈದ್ಯರನ್ನ ಸಂಪರ್ಕಿಸಿ ನಾವು ಚಿಕಿತ್ಸೆಯನ್ನು ಪಡ್ಕೊಬೇಕಾಗತ್ತೆ. ಆದ್ರೆ ಆ ನಂತರ ಹೇಳಿದಂತ ಎರಡು ಏನಪ್ಪಾ ಅಂದ್ರೆ ಅದು ನೀಲಿ ಮತ್ತು ಹಸಿರು ಬಣ್ಣದಾಗಿರುತ್ತೆ. ಇದು ವಿಷಕಾರಿ ಆದ್ರೂ ಸಹ ತೀವ್ರತೆ ಇರೋದಿಲ್ಲ. ಈ ರೀತಿ ನಾವು ನಾಲ್ಕು ಗುಂಪುಗಳನ್ನ ಮಾಡ್ತೀವಿ. ಇವು ಯಾವ ರೀತಿ ನಮ್ಮ ದೇಹವನ್ನು ಸೇರಕ್ಕೆ ಸಾಧ್ಯತೆ ಇರುತ್ತೆ? ಈಗ ನಾವು ಮೊದಲೇ ಚರ್ಚೆ ಮಾಡ್ದಂಗೆ ಸರ್, ನಾವು ಸಾಮಾನ್ಯವಾಗಿ ಈ ರಾಸಾಯನಿಕ ವಸ್ತುಗಳನ್ನ ಯಾವುದೇ ರೋಗ ಆಗಲಿ ಯಾವುದೇ ಕೀಟ ಆಗಲಿ ನಿರ್ವಹಣೆ ಮಾಡಬೇಕು ಅಂದ್ರೆ ಸಿಂಪಡಣೆ ಮಾಡ್ತೀವಿ. ಅದು ಸಾಮಾನ್ಯವಾಗಿ ರೂಢಿಯಲ್ಲಿ ಇರುವಂತಹ ಪದ್ಧತಿ. ಈ ಸಿಂಪಡಣೆ ಮಾಡಿದಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಗಾಳಿಗೆ ಸೇರ್ಕೊಳ್ಳುವಂತಹ ಸಂಭವ ಜಾಸ್ತಿ ಇರುತ್ತೆ. ಅಲ್ಲಿ ಏನಾಗುತ್ತೆ, ವಾಯುಮಾಲಿನ್ಯ ಆಗುತ್ತೆ. ಈ ವಾಯುಮಾಲಿನ್ಯ ಆದಾಗ ನಮ್ಗೆ ಗೊತ್ತು, ಆ ವಾಯುವಿನ ನಾವೇ ಆಗಲಿ ಅಥವಾ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅದನ್ನ ನಾವು ಕಲುಷಿತವಾದಂತಹ ಗಾಳಿಯನ್ನು ನಾವು ಉಸಿರಾಡಿದಾಗ ನಮ್ಮ ದೇಹಕ್ಕೆ ಸೇರ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಗಾಳಿಯ ಮೂಲಕ ಬಂದು ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಅದು ಕೆಟ್ಟ ಪರಿಣಾಮ ಬೀರುತ್ತದೆ. ಪ್ರಾಣಿ ಪಕ್ಷಿ ಯಾವುದೇ ಆಗ್ಬಹುದು, ಅದು ಒಂದು ನಮ್ಮ ದೇಹಕ್ಕೆ ಸೇರುವಂತ ಸಂಭವ ಇರುತ್ತೆ. ಇನ್ನು ಎರಡನೇ ಸಾಧ್ಯತೆ ಏನಪ್ಪಾ ಅಂತಂದ್ರೆ, ಈ ಕೆಲವೊಂದು ಸಾರಿ ಈಗ ಭತ್ತ ಇಂಥ ಬೆಳೆಗಳಲ್ಲಿ ನಾವು ರೋಗನಾಶಕಗಳನ್ನ ಸಿಂಪಡಣೆ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಹೋಗಿ ನೀರನ್ನ ಸೇರುತ್ತೆ. ಅಂದ್ರೆ ಅಲ್ಲಿ ನಾವು ನೀರನ್ನು ಸಹ ಮಲಿನ ಮಾಡ್ತಾ ಇದ್ದೀವಿ, ಜಲಮಾಲಿನ್ಯಕ್ಕೂ ಸಹ ಕಾರಣವಾಗುತ್ತೆ. ನಂತರ ಆ ನೀರನ್ನ ನಾವು ಒಂದಲ್ಲ ಇನ್ನೊಂದು ವಿಧಾನದಲ್ಲಿ ನಾವು ಸೇವಿಸಿದಾಗ ಅಥವಾ ಪ್ರಾಣಿಗಳು ಸೇವಿಸಿದಾಗ ಅಲ್ಲೂ ಸಹ ಅದು ನಮ್ಮ ದೇಹಕ್ಕೆ ಸೇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ ಮೂರನೇದೇನಪ್ಪ ಅಂತಂದ್ರೆ, ಕೆಲವೊಂದು ಸಮಯದಲ್ಲಿ ನಾವು ರೈತರಿಗೆ ಮಣ್ಣಿಗೆ ರಾಸಾಯನಿಕ ವಸ್ತುಗಳನ್ನು ಉಪಚಾರ ಮಾಡಿ ಅಂತ ಹೇಳಿರ್ತೀವಿ. ಅಂತ ಸಂದರ್ಭದಲ್ಲಿ ನಾವೇನು ಅತಿಯಾಗಿ ಉಪಚಾರ ಮಾಡ್ತು ಅಂತಂದ್ರೆ ಇದು ಮಣ್ಣಿಗೆ ಸೇರಿ ಅಲ್ಲಿ ಮಣ್ಣನ್ನು ಸಹ ಮಲಿನ ಮಾಡ್ತಾ ಇರುತ್ತೆ. ಸಂದರ್ಭದಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ, ಮಣ್ಣಿನಲ್ಲಿ ಇರುವಂತಹ ಪ್ರಾಣಿಗಳು ಅಥವಾ ಸೂಕ್ಷ್ಮ ಜೀವಿಗಳಿರ್ಬೋದು ಅದ್ರ ಮೇಲೂ ಸಹ ಇದು ಪರಿಣಾಮ ಬೀರುತ್ತದೆ. ಈ ರೀತಿ ಇದು ನಮ್ಮ ದೇಹಕ್ಕೆ ಸೇರಿ ಅನೇಕ ದುಷ್ಪರಿಣಾಮಗಳನ್ನ ಬೀರುತ್ತೆ. ಅಂದ್ರೆ ದುಷ್ಪರಿಣಾಮಗಳು ಅಂದ್ರೆ ಯಾವ ರೀತಿ, ಮೊದಲನೇದಾಗಿ ಜಾಸ್ತಿ ಸಾಧ್ಯತೆ ಎಲ್ಲಪ್ಪ ಇರುತ್ತೆ ಅಂತಂದ್ರೆ ಗಾಳಿಯಿಂದ ನಮ್ಮ ದೇಹಕ್ಕೆ ಸೇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿ ಗಾಳಿಯಿಂದ ಸೇರಿ ನಮ್ಮ ದೇಹಕ್ಕೆ ಸೇರಿದಾಗ ಏನಪ್ಪ ಆಗುತ್ತೆ ಅಂದ್ರೆ, ಕೆಲವೊಂದು ಬಾರಿ ಸ್ನಾಯುಗಳು ದುರ್ಬಲ ಆಗ್ಬಹುದು, ಚರ್ಮರೋಗಗಳು ಬರ್ಬೋದು, ಮತ್ತೆ ಉಸಿರಾಟದ ಮೇಲೆ ತೊಂದರೆ ಆಗ್ಬಹುದು. ಏನಾದರೂ ಇದರ ಸೇವನೆ ಜಾಸ್ತಿ ಆಯ್ತು ಅಂದ್ರೆ ಇವನ್ ನರಮಂಡಲದ ಮೇಲೂ ಸಹ ಇದು ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಇದ್ರ ಜೊತೆಗೆ ಕೆಲವೊಂದು ಆರ್ಗನೋಪಾಸ್ಪೇಟ್ಸ್ ಅಂತ ಹೇಳ್ತೀವಿ. ಈ ಆರ್ಗನೋಪಾಸ್ಪೇಟ್ಸ್ ಅನ್ನ ಏನಾದರೂ ನಾವು ರಾಸಾಯನಿಕಗಳನ್ನ ನಾವು ಸೇವಿಸಿದ್ದೇ ಆದಲ್ಲಿ ಇದು ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಏನು ಕರಿತೀವಿ ಆ ರಕ್ತ ಪರಿಚಲನೆ ಮೇಲೂ ಸಹ ಇದು ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನು ಕಾರ್ಬೋಮೇಟ್ಸ್ ಅಂತ ಕೆಲವೊಂದು ಗುಂಪು ಇದೆ, ರಾಸಾಯನಿಕ ವಸ್ತುಗಳ ಗುಂಪು. ಅಂತಹ ಕಾರ್ಬೋಮೇಟ್ಸ್ ಅನ್ನೋ ರಾಸಾಯನಿಕ ವಸ್ತುಗಳನ್ನು ನಾವು ಸೇವಿಸಿದ್ದೇ ಆಯಿತು ಅಂತಂದರೆ ಇದು ನಮ್ಮ ಸಂತಾನೋತ್ಪತ್ತಿಯ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರುತ್ತೆ. ಈಗ ನಮ್ಗೆಲ್ಲ ತಿಳಿದಿರುವಂಗೆ ಈಗ ಕೆಲವೊಂದು ಈ ಕೋಸ್ಟಲ್ ರೀಜನ್ ಈಗೂ ಸಹ ನೋಡ್ತಾ ಇದೀವಿ ಮಾನೋಕ್ರೋಟೋಪಾಸ್ ಎಂಡೋಸಲ್ಫಾನ್ ಇದನ್ನೆಲ್ಲ ಯೂಸ್ ಮಾಡಿದಾಗ ಏನಪ್ಪ ಆಯ್ತು ಅಂದ್ರೆ ಈಗೂ ಸಹ ಮಕ್ಕಳು ಕೆಲವೊಂದು ಅಂಗವಿಕಲತೆಯಿಂದ ಉಡ್ತಾ ನೋಡಿದೀವಿ. ನರದೌರ್ಬಲ್ಯ ಮಾನಸಿಕವಾಗಿ ಆ ರೀತಿ ಈ ಉಡುವಂತಹ ಮುಂದಿನ ಪೀಳಿಗೆಯ ಮೇಲೂ ಸಹ ಇದು ಪರಿಣಾಮವನ್ನು ಬೀರುತ್ತೆ ಸರ್. ಅಂತಂದ್ರೆ ನಮ್ಮ ರೈತ ಬಾಂಧವರು ಶಿಫಾರಸು ಮಾಡಿದಂತಹ ಪ್ರಮಾಣದಲ್ಲಿ ಹಾಗೇನೆ ಅವಶ್ಯಕತೆ ಮತ್ತೆ ಸಮಯಕ್ಕೆ ಸರಿಯಾಗಿ ಒಂದು ರೋಗನಾಶಕಗಳನ್ನು ಉಪಯೋಗಿಸಿದ್ದೇ ಆದ್ರೆ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಸರ್ ಹೇಳಿ, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಅತಿಯಾಗಿ ಮಾಡಬೇಕು ಬೇಡವೋ ಸಮಯೋಚಿತವಾಗಿ ಈ ಒಂದು ಸಂದರ್ಭದಲ್ಲಿ ರೋಗನಾಶಕಗಳನ್ನು ಸಿಂಪರಣೆ ಮಾಡುವಂತಹ ಒಂದು ವಿಧಾನ, ಅವರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಗೆ ತಗೋಬೇಕು ಅಂಬಂತ ವಿಚಾರದಲ್ಲಿ ನಿಮ್ಮ ಕಿವಿ ಮಾತು ನಮ್ಮ ರೈತ ಬಾಂಧವರಿಗೆ. ನಮ್ಮ ರೈತ ಬಾಂಧವರು ಏನು ಮಾಡಬೇಕಪ್ಪ ಅಂತಂದ್ರೆ, ನಾವು ಹೇಳ್ತೀವಿ ಈ ವ್ಯವಸಾಯ ಅನ್ನೋದು ನಮ್ಮನ್ನ ಕಸಬು ಅಂತ ಹೇಳ್ತೀವಿ, ಅದೇ ರೀತಿ ನಾವು 100% ನಮ್ಮ ವ್ಯವಸಾಯದಲ್ಲಿ ಇನ್ವಾಲ್ವ್ ಆಗಿ ಪ್ರತಿಯೊಂದು ಹಂತದಲ್ಲೂ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಬೀಜವನ್ನು ಆರಿಸೋದ್ರಿಂದ, ನಂತರ ಬೀಜೋಪಚಾರ ಮಾಡೋದ್ರಿಂದ, ಮತ್ತು ನಾವು ಮಾಡುವಂಥ ಬೇಸಾಯ ಪದ್ಧತಿಗಳಿಂದ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ರೋಗಕಾರಕದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋ ಬಂತಂತೆ ಆದಲ್ಲಿ ಒಂದು ನಮಗೆ ತಗಲುವಂಥ ವೆಚ್ಚನೂ ಸಹ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಬೆಳೆಯುವಂಥ ಆಹಾರ ಅಥವಾ ಬೆಳೆ ಏನಿರುತ್ತೆ ಅದು ವಿಷಕಾರಿ ಅಂಶನ ಕಡಿಮೆನೂ ಸಹ ಇರುತ್ತೆ, ನಮಗೆ ಹೆಚ್ಚು ಲಾಭವನ್ನು ಸಹ ನಾವು ಪಡಿಬೋದು ಸರ್. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿ ಬೆಳೆಗಳಲ್ಲಿ ಮುಖ್ಯವಾಗಿ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಜೊತೆಗೆ ಅತಿಯಾದ ರೋಗನಾಶಕಗಳ ಬಳಕೆಯಿಂದ ತಾವು ಹೇಳಿದ ಹಾಗೆ ಭೂಮಿ ಮೇಲಿರುವಂತಹ ಒಂದು ಮನುಷ್ಯನಿಂದ ಹಿಡ್ಕೊಂಡು ಎಲ್ಲ ಪ್ರಾಣಿಗಳ ಮೇಲೆ, ಪರಿಸರದ ಮೇಲೆ, ಮುಖ್ಯವಾಗಿ ಜಲ ಮೂಲಗಳಿಗೂ ಕೂಡ ಇದು ಮಾರಕವಾದಂತಹ ಒಂದು ಪರಿಣಾಮ ಬೀರುತ್ತದೆ. ನಮ್ಮ ರೈತ ಬಾಂಧವರು ಲಾಭದ ದೃಷ್ಟಿಯಿಂದ ಜೊತೆಗೆ ಇಳುವರಿಯನ್ನು ಹೆಚ್ಚು ಪಡ್ಕೋಬೇಕು ಎಂಬಂಥ ಒಂದು ವಿಚಾರ ಇದ್ರೂ ಕೂಡ ನಮ್ಮ ಮುಂದಿನ ಒಂದು ತಲೆಮಾರಾಗಿರ್ಬೋದು, ನಮ್ಮ ಆರೋಗ್ಯವಂತ ಒಂದು ಬೆಳೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮುಂದಿನ ನಮ್ಮ ಭವಿಷ್ಯತ್ತಿಗೆ ನಮ್ಮ ಭೂಮಿಯನ್ನು ಆರೋಗ್ಯವನ್ನು ಆಹಾರವನ್ನು ಕೊಡುವ ಜವಾಬ್ದಾರಿ ನಮ್ಮ ರೈತ ಬಾಂಧವರ ಮೇಲೆ ಇರೋದ್ರಿಂದ ತಾವು ಹೇಳಿದಂಥ ಒಂದು ತತ್ವಗಳನ್ನು ವಿಧಾನಗಳನ್ನು ರೈತ ಬಾಂಧವರು ಮನವರಿಕೆ ಮಾಡಿಕೊಂಡು ಮಾಡಿದ್ದೇ ಆದರೆ ಒಳ್ಳೆಯ ಬೆಳೆಯನ್ನು ಒಳ್ಳೆಯ ಪರಿಸರವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಉತ್ತಮ ಕೃಷಿಯನ್ನು ಮಾಡಿಕೊಂಡು ಹೋಗಲಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಮತ್ತು ಈ ಸಮಯದಲ್ಲಿ ಇನ್ನೊಂದು ಅಂಶ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾವು ಸಾಮಾನ್ಯವಾಗಿ ರೈತರಿಗೆ ಆಗಲಿ ಅಥವಾ ನಮ್ಮ ಸಂಶೋಧನಾ ತಾಗುಗಳಲ್ಲಿ ಆಗಲಿ ಸಾಧ್ಯವಾದಷ್ಟು ತುಂಬು ದೋಳುನ ಶರ್ಟ್ಗಳು ಅಥವಾ ಪ್ಯಾಂಟ್ಗಳು ಮತ್ತು ಕಣ್ಣಿಗೆ ಸಾಧ್ಯವಾದಷ್ಟು ಕನ್ನಡಕಗಳು ಹಾಕೊಂಡು ನಾವು ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಭತ್ತವನ್ನು ಜಾಸ್ತಿ ಬೆಳೆಯೋದ್ರಿಂದ ನಾವು ಭತ್ತದ ಗದ್ದೆ ಒಳಗಡೆ ಹೋಯ್ತು ಅಂದರೆ ಏನಪ್ಪ ಆಗುತ್ತಂದ್ರೆ ನಮ್ಮ ಕೈಯಿನ ಚರ್ಮನೆ ಆಗಲಿ ಕಾಲಿನ ಚರ್ಮನೆ ಆಗಲಿ ಅಲ್ಲೆಲ್ಲ ಕಟ್ಕಟ್ಟಾಗ್ತಾ ಇರುತ್ತೆ. ಸ್ವಲ್ಪ ರಂಧ್ರ ಆದ್ರೂ ಸಾಕು, ನಾವು ಸಿಂಪರಣೆ ಮಾಡುವಂಥ ಔಷಧಿ ಆ ರಂಧ್ರದಲ್ಲಿ ಹೋಗಿ ಅಲ್ಲಿಂದ ಸಹ ನಮಗೆ ವಿಷಕಾರಿ ವಿಷ ಪಾಷಣ ಆಗುವಂಥ ಸಾಧ್ಯತೆ ಇರುತ್ತೆ, ಗಾಯ ಆಗಿರ್ತದೆ, ಅದು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಆಗ ಏನಪ್ಪ ಆಗುತ್ತೆ ಅಂತಂದ್ರೆ ಅದು ಅಂಶ ಜಾಸ್ತಿಯಾಗಿ ಅಲ್ಲೇ ಸಾವನ್ನು ಆಗುವಂತಹ ಸಂಭವ ಸಹ ಜಾಸ್ತಿ ಇದೆ. ಆದ್ರಿಂದ ರೈತ ಬಂದವರು ಏನಪ್ಪ ಮಾಡಬೇಕು ಅಂದ್ರೆ ಸಾಧ್ಯವಾದಷ್ಟು ಈಗ ಸುಮಾರು ಒಂದು 1,200-1,300 ರೂಪಾಯಿ ಕೊಡ್ತು ಅಂತಂದ್ರೆ ಫುಲ್ ಪ್ಲಾಂಟ್ ಪ್ರೊಡಕ್ಷನ್ ಕಿಟ್ ಅಂತ ಸಿಗುತ್ತೆ ನಮಗೆ ಅಂಗಡಿಗಳಲ್ಲಿ. ಅದನ್ನ ನಾವು ಉಪಯೋಗಿಸಿ ರಾಸಾಯನಿಕ ವಸ್ತುಗಳನ್ನು ಯಾವುದೇ ಬೆಳೆಗಾಗಲಿ ಸಿಂಪರಣೆ ಮಾಡಿದ್ದೇ ಆದಲ್ಲಿ ನಮ್ಗಳಿಗೆ ಆಗುವಂತಹ ದುಷ್ಪರಿಣಾಮಗಳನ್ನ ನಾವು ಅಲ್ಲಿ ತಡೆಗಟ್ಟಬಹುದು. ಒಳ್ಳೇದು ಸರ್. ಸಾಕಷ್ಟು ಕೆಲವೊಂದು ಗಾಯಗಳಾಗಿರ್ತವೆ, ಹಿಮ್ಮಡಿ ಕೆಲವೊಂದು ಸೀಳಿರ್ತವೆ, ಅಂತಹ ಒಂದು ನೆಗಡಿ ಬಂದಿರುವಂತದ್ದು, ಕೆಲವೊಂದು ಜ್ವರ ಬಂದಿರುವಂತಹ ಸಂದರ್ಭದಲ್ಲಿ ರೈತ ಬಂದವರು ಖಂಡಿತ ಈ ರೋಗನಾಶಕಗಳನ್ನು ಬಳಸೋದು ಬೇಡ. ತಜ್ಞರ ಸಲಹೆಯನ್ನು ಪಡೆದುಕೊಂಡು ಶಿಫಾರಸು ಮಾಡಿದಂತಹ ಪ್ರಮಾಣದಲ್ಲಿ ವಿಜ್ಞಾನಿಗಳನ್ನ, ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗಿ ಅದರ ಮಾಹಿತಿಯನ್ನು ಪಡ್ಕೊಂಡು ಸಸ್ಯ ರೋಗನಾಶಕಗಳನ್ನು ಬಳಸಿಕೊಳ್ಳಿಕ್ಕೆ ರೈತ ಬಾಂಧವರು ಮುಂದುವರಿಸಲಿ ಅಂತ ಹೇಳೋಣ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಸರ್. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಸರ್. ಧನ್ಯವಾದಗಳು. ಇದುವರೆಗೆ ಸಮಗ್ರ ರೋಗ ನಿರ್ವಹಣೆಯ ತತ್ವಗಳು ಮತ್ತು ವಿಷಕಾರಿ ರೋಗನಾಶಕಗಳ ಬಳಕೆಯ ದುಷ್ಪರಿಣಾಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ. ರಾಯಚೂರು ಮಾರುಕಟ್ಟೆ ಸಜ್ಜೆ 2,352 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 4,605 ರೂಪಾಯಿಗಳವರೆಗೆ, ಹತ್ತಿ ಹೈಬ್ರಿಡ್ 7,200 ರೂಪಾಯಿಗಳಿಂದ 8,100 ರೂಪಾಯಿಗಳವರೆಗೆ, ಅಲಸಂದೆ 5,211 ರೂಪಾಯಿಗಳಿಂದ 7,000 ರೂಪಾಯಿಗಳವರೆಗೆ. ಶೇಂಗಾ ಗುಂಗುರಿ 3,529 ರೂಪಾಯಿಗಳಿಂದ 6,866 ರೂಪಾಯಿಗಳವರೆಗೆ. ಬಿಳಿಜೋಳ 2,521 ರೂಪಾಯಿಗಳಿಂದ 3,333 ರೂಪಾಯಿಗಳವರೆಗೆ. ಮೆಕ್ಕೆಜೋಳ 1,812 ರೂಪಾಯಿಗಳಿಂದ 1,856 ರೂಪಾಯಿಗಳವರೆಗೆ. ಭತ್ತ ರಾಜಹಂಸ 1,673 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,249 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 4,069 ರೂಪಾಯಿಗಳಿಂದ ಗರಿಷ್ಠ 8,312 ರೂಪಾಯಿಗಳವರೆಗೆ. ಬಿಳಿ ತೊಗರೆ 5,504 ರೂಪಾಯಿಗಳು. ಈಗ ಕೇಳಿ ಲಿಂಕ್ಸ್ ಕುರು ಮಾರುಕಟ್ಟೆ. ಶೇಂಗಾ 6,000 ರೂಪಾಯಿಗಳು, ತೊಗರೆ 8,100 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಕೇಳಿ ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ ಅವರಿಂದ ಚೌಡಿಕಿ ಪದಗಳನ್ನ. ಉತ್ತೀನ ಎಲ್ಲಮ್ಮ ಇವ ದಿಕ್ಕಿಗೆ ದೊಡ್ಡ ಕಾಯುವ ದಿಕ್ಕಿಗೆ ದೊಡ್ಡ ಹಾಕಿ. ಉತ್ತೀನ ಎಲ್ಲಮ್ಮ ಇವ ದಿಕ್ಕಿಗೆ ದೊಡ್ಡ ಕಾಯುವ ದಿಕ್ಕಿಗೆ ದೊಡ್ಡ ಹಾಕಿ. ಕಾಳದವಾಯು ಮೂಡುದಾಳದೇವಿ ಉದಗುದ ಹಂಬ ತಾಯು ಉಡಿಯಲೆ ಮಲ್ಲಿಗೆ ಉಡಿಯಲೆ ಮಲ್ಲಿಗೆ ಉಂಬಿ ಎಂಬ ಶಬ್ದಾಯು ಹಿಡುದಾಳದೇವಿ ಯುಡಿಯಲೆ ಮಲ್ಲಿಗೆ ಮುದಿ ಎಂಬ ಶಬದಾಯು ಹಿಡುದಾಳ ದೇವಿ ಉತ್ತಿನ ಎಲ್ಲಮ್ಮ ಇವ ದಿಕ್ಕಿಗೆ ದೊಡ್ಡ ಕ್ಯಾಯು ದಿಕ್ಕಿಗೆ ದೊಡ್ಡ ಆಕಿ ಮಕ್ಕಳದವಾಯು ಮೂಡುದಾಳ ದೇವಿ ಬಂಡಾರಾಯುಡಿಯಲೆ ಬಂಡಾರಿ ಎಂಬ ಶಬದಾಯು ಹಿಡುದಾಳ ದೇವಿ ಎಲ್ಲಮ್ಮ ಗೋಗವರೋ ಯವ ಎಳ್ಳೋದೆಲ್ಲ ವೈರೇಯು ಎಳ್ಳೋದೆಲ್ಲ ವೈರಿ ಮಾಲಿಗೆ ವೈರೇ ಇವ ತೂರ ಬೀಗಿ ದೇವಿ ವೈರೆ ಎಳ್ಳದೆಲ್ಲ ವೈರಿ ಮಾಲಿಗೆ ವೈರೆ ಐವತ್ತು ರಾವಿಗೆ ನಮ್ಮ ಆರು ಸಾವಿರದ ಕರಿಯ ಡೊಳ್ಳದೆ ಆರಂಭದಡಿ ಬ್ಯಾಗಾಯೋ ಬೋರಂಬದೆ ನಮ್ಮ ಬೋರಂಬದೇನು ಆರು ಸಾವಿರದ ಕರಿಯ ಡೊಳ್ಳದೆ ಆರು ಸಾವಿರದ ಚವಡಿಕಿದೆ ಆರನ್ನ ಸಾವಿರದ ಇವ ಚೌಡಿಕಿ ನದುದಾಗ ಇವು ಚೌಡಿಕಿ ನದುದ ಬಲ್ಯದೂಲಿ ಗಮ್ಮ ಇವು ಜೀಜವಂತಿದೆ ಇಂಡಿಯ ಬರದಾಗ ಹೊಗಳ ಹುಲಿಗಮ್ಮ ಹೊಗಳ ಹುಲಿಗಮ್ಮ ಹಿಂದೆ ಸೋಕಿಲೆ ಇವು ಜಾಡುದಾಳ ದೇವಿ ಬಳಿಯ ಬರದಾಗ ಯೋ ಬರುವಕ್ಕೆ ಹುಲಿಗಮ್ಮ ಇವು ಬರುವಕ್ಕೆ ಹುಲಿಗಮ್ಮ ಸೋಕಿಯಲೆ ಇವು ಜಾಡುದಾಳ ದೇವಿ ಬಳಿಯ ಬನದಾಗ ಇವು ಹೊಗಳ ಹುಲಿಗಮ್ಮ ಇವು ಹೊಗಳ ಹುಲಿಗಮ್ಮ ಬಾಳ ಸೋಕಿಯಲೆ ಇವು ಜಾಡುದಾಳ ದೇವಿ ಚಂದವು ಕೆಡಿಸೇನೆ ಇವು ಚಂದವು ಕೆಡಿಸೇನೆ ಆಂಧದಲೆ ಜಗವೋ ಇವು ಹರಿಸೇನೆ ದೇವಿ ಅಂದಳ ಉಡಗರ ನಾಯವ ಚಂದವು ಕೆಡಿಸೇನೆ ಇವು ಚಂದವು ಕೆಡಿಸೇನೆ ಆಂಧದಲೆ ಜಗವೋ ಇವು ಹರಿಸೇನೆ ದೇವಿ ಕಲ್ಲಿನ ಒಲೆ ಗುಂಡು ಇವು ಕಲ್ಲಿನ ಒಲೆ ಗುಂಡು ಬಲ್ಯ ದೂಲಿ ಗಮಗ ಇವು ಬಂಗಾರದ ಗುಂಡು ಎಲ್ಲ ದೇವರ ಮುಂದ ಇವ ಕಲ್ಲಿನ ಒಲೆ ಗುಂಡು ಇವು ಕಲ್ಲಿನ ಒಲೆ ಗುಂಡು ಬಲ್ಯ ದೂಲಿ ಗಮಗ ಇವು ಬಂಗಾರದ ಗುಂಡು ಯಾಕಪ್ಪ ಮಗ ರಾಮ ಇವ ಕೋಪ ಉಯ್ಯನೆ ಮ್ಯಾಲೆ ಇವು ಕೋಪ ಉಯ್ಯನೆ ಮ್ಯಾಲೆ ಮಾತು ನಾಡವಲ್ಲೆ ಇವು ನಾಗವಲ್ಲೆ ದೇವಿ ಉತ್ತಿನ ಎಲ್ಲಮ್ಮ ಇವ ದಿಕ್ಕಿಗೆ ದೊಡ್ಡ ಆಕೆ ಇವು ದಿಕ್ಕಿಗೆ ದೊಡ್ಡ ಆಕೆ ವಾಕಾಳದವು ಇವು ಮೂಡುದಾಳ ದೇವಿ ಚಂದವು ಕೆಡಿಸಾಳ ಇವು ಚಂದವು ಕೆಡಿಸಾಳು ಆಂದದಲೆ ಮೇಷ ಇವು ತ್ಯಾಗುಶಾಳ ದೇವಿ ಚಂದಳ ಉಡಗರ ನಾಯವ ಚಂದವು ಕೆಡಿಸೇನೆ ಇವು ಚಂದವು ಕೆಡಿಸೇನೆ ಆಂದದಲೆ ಮೇಷ ಇವು ತ್ಯಾಗುಶೇನೆ ದೇವಿ ಯಾಳಂಬ ದಿಕ್ಕೋ ಇವು ಯಾರು ಸೇನೆ ದೇವಿ ಯಾಳಂಬ ದಿಕ್ಕೇನೆ ಅಯ್ಯೋ ಮೆರಸನ ನಿರ್ಮಾಣ ಅಲ್ಲ ಇವು ಮೆರಸನ ಹುಲಿಗಮ್ಮ ರಾಜದ ಮ್ಯಾಲೆ ಇವು ಯಾರು ಸೇನೆ ದೇವಿ ಸುತ್ತಿನ ಎಲ್ಲಮ್ಮ ಇವ ದೇವ ದಿಕ್ಕಿಗೆ ದೊಡ್ಡ ಕ್ಯಾಯು ದಿಕ್ಕಿಗೆ ದೊಡ್ಡ ಕಾಳದವ್ವ ಹುಳುದಾಳ ದೇವಿ ಅಕ್ಕಳದ ಕೈ ಎಳ್ಳೋ ಯವ್ ಅಕ್ಕಳದ ಬಿಳಿ ಎಳ್ಳೋ ಇವ್ ಅಕ್ಕಳದ ಬಿಳಿ ಎಳ್ಳು ಕರಣಿ ಮುಂದಾಯು ಆಯಗಾಳ ದೇವಿ ಅಕ್ಕ ಉಲಿ ಗಮಗಾಯು ಸಾರ ದೀಪ ದೇವಿ ಅಕ್ಕಳದ ಕರಿ ಎಳ್ಳು ಅಯ್ಯೋ ಅಕ್ಕಳದ ಬಿಳಿ ಎಳ್ಳು ಅಯ್ಯೋ ಅಕ್ಕಳದ ಬಿಳಿ ಎಳ್ಳು ಹೂವ ಕರಡಿ ಮುಂಬಾಯು ವಾಯಗಾಳ ದೇವಿ ಕರಾಣಿಯ ಮುಂಬಾಯೋ ವೈಗಳ ಮಾಡಿದ್ದೆಣ್ಣೆ ಅಯ್ಯೋ ವೈಗಳ ಮಾಡಿದ್ದೆಣ್ಣೆ ಅಕ್ಕ ಊರಿ ಗಮಗಾಯು ಸಾರ ದೀಪ ದೇವಿ